ಯು ಜನಜೀವನ ಸುಲಭಗೊಳಿಸುವ ಮತ್ತು ಆತ್ಮನಿರ್ಭರ ಭಾರತವನ್ನು ಬಲಪಡಿಸುವ ಒಂದು ಪರಿವರ್ತನಾತ್ಮಕ ಹೆಜ್ಜೆಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಲ್ಪ ಸಮಾಗಮ 2025ಕ್ಕೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವೀರೇಂದ್ರ ಕುಮಾರ್ ಹಾಗೂ ರಾಮದಾಸ್ ಅಠಾವಳೆ ಚಾಲನೆ. ಮೊಬೈಲ್ ಬಿಡಿ, ಪುಸ್ತಕ ಹಿಡಿಯುವಂತೆ ಮಕ್ಕಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. 2025ನೇ ಸಾಲಿನ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗೆ ಕರ್ನಾಟಕದ ಮೂವರ ಆಯ್ಕೆ. ಹಾಗೂ ಗ್ರೇಟರ್ ಬೆಂಗಳೂರಿನ ಪಾಲಿಕೆಗಳ ಆಯುಕ್ತರಿಂದ ಇಂದು ವಿವಿಧೆಡೆ ಪರಿಶೀಲನೆ, ತ್ಯಾಜ್ಯ ವಿಲೇವಾರಿ ಕುರಿತಂತೆ ಪರಾಮರ್ಶೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಆಕಾಶವಾಣಿ ಹಾಸನ, ಸಮಯ ಸರಿಯಾಗಿ 6:23. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ರಾಜಾಪುರದ ಪ್ರಗತಿಪರ ಯುವ ಕೃಷಿಕ ಆರ್ಡಿ ಲಕ್ಷ್ಮೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಂತರ ಕೃಷಿ ಲೋಕ ಪ್ರಸಾರವಾಗುವುದು. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ತಾಲೂಕು ರಾಜಾಪುರದ ಪ್ರಗತಿಪರ ಯುವ ಕೃಷಿಕರಾದ ಆರ್ಡಿ ಲಕ್ಷ್ಮೀಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಲಕ್ಷ್ಮೀಶ್ ಅವರು ಸಮಗ್ರ ಕೃಷಿಯನ್ನ ಅನುಸರಣೆಯನ್ನ ಮಾಡ್ತಾ ಇದ್ದಾರೆ. ಕಡಿಮೆ ಹಿಡುವಳಿ ಇದ್ರೂ ಕೂಡ ಅದರ ಜೊತೆಗೆ ಬೇರೆ ಬೇರೆ ತರಹದ ಒಂದಷ್ಟು ಚಟುವಟಿಕೆಗಳನ್ನ ಮಾಡಿಕೊಳ್ತಾರೆ. ಕೈತೋಟವನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ಹಸುಗಳನ್ನ ಸಾಕಾಣಿಕೆ ಮಾಡ್ತಾರೆ, ಕುರಿ ಸಾಕಾಣಿಕೆಯನ್ನ ಮಾಡ್ತಾರೆ, ಕೋಳಿಗಳ ಸಾಕಾಣಿಕೆ, ಗಿನಿಪಿಗ್ ಸಾಕಾಣಿಕೆ, ಅದರ ಜೊತೆಗೆ ಒಂದಷ್ಟು ಹಣ್ಣಿನ ಗಿಡಗಳನ್ನು ಕೂಡ ಬೆಳೆದುಕೊಂಡಿದ್ದಾರೆ. ಸಾಂಪ್ರದಾಯಿಕ ಕೃಷಿಯನ್ನು ಕೂಡ ಮಾಡ್ತಾರೆ, ವಾಣಿಜ್ಯ ಕೃಷಿಯನ್ನು ಕೂಡ ಮಾಡ್ತಾರೆ. ಹೀಗೆ ಎಲ್ಲಾ ಚಟುವಟಿಕೆಗಳನ್ನು ಮಾಡಿದಾಗ ಕೃಷಿಕರು ಕೂಡ ಬಹಳ ಚೆನ್ನಾಗಿ ಬದುಕಬಹುದು, ಒಳ್ಳೆ ಆದಾಯವನ್ನ ಪಡೆದುಕೊಳ್ಳಬಹುದು ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ. ಅವರು ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನುವಂಥದ್ದನ್ನ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಲಕ್ಷ್ಮೀಶ್. ನಮಸ್ಕಾರ ಲಕ್ಷ್ಮೀಶ್. ಎಷ್ಟು ವಯಸ್ಸಾಯ್ತು ನಿಮ್ಗೆ? ನನಗೆ 40 ವರ್ಷ ಆಯ್ತು. 40 ವರ್ಷ ಆಯ್ತು. ಏನ್ ಓದಿದ್ರಿ? ನಾನು 10ನೇ ತರಗತಿ. 10ನೇ ತರಗತಿಯಿಂದ ಮುಂದಕ್ಕೆ ಓದ್ಲಿಲ್ವಾ? ಇಲ್ಲ, ನಮ್ಮ ಮನೆಯ ಕೆಲವು ಕಾರಣಾಂತರದಿಂದ, ನಮ್ಮ ಮನೆಯ ವ್ಯವಸ್ಥೆಯಿಂದ ನಾನು ಓದಕ್ಕಾಗಲಿಲ್ಲ. ಹಂಗಾಗಿ ನಾವು ನಮ್ಮ ತಂದೆಯವರು ಕೃಷಿ ಕುಟುಂಬದಿಂದ ಬಂದವರಾಗಿರಿಂದ ನಾವು ಹಂಗೆ ಕೃಷಿನ ಕಂಟಿನ್ಯೂ ಮಾಡ್ಕೋತಾ ಬಂದ್ವು. ಈಗ 10ನೇ ತರಗತಿ ಓದಿದ ನಂತರ ಕೃಷಿಗೆ ಬಂದೆ ಅಂತ ಹೇಳಿದ್ರಲ್ಲ, ಏನೇನು ಕೆಲಸಗಳನ್ನ ಮಾಡ್ತಾ ಇದ್ರಿ? ಇನ್ನು ಚಿಕ್ಕ ವಯಸ್ಸು ಅಂತ ಅನ್ಸುತ್ತವಾಗ ಹೇಗೆ ಕೃಷಿಗೆ ಒಗ್ಗಿಕೊಳ್ಳಿಕ್ಕೆ ಸಾಧ್ಯ ಆಯ್ತು ನಿಮ್ಗೆ? ಅಂದ್ರೆ ನಾವು ಓದೋದ್ರ ಜೊತೆಗೆ ಕೃಷಿ ಮಾಡ್ಕೊಂತಾನೆ ಬರ್ತಾ ಇದೆ. ಹಿಂಗಿದ್ರೆ ನಮ್ಮ ತಂದೆಯವ್ರು ಕೃಷಿ ಮಾಡ್ತಾ ಇದ್ರು, ಅವ್ರ ಜೊತೆ ಅವ್ರ ಕೆಲಸಗಳಲ್ಲಿ ನಾವು ಹೋಗಿ ಕೆಲಸ ಮಾಡೋದವ್ರ ಜೊತೆ ಈ ತರ ಮಾಡ್ಕೊಂತ ಬರ್ತಿದ್ದಾಗ ನಮ್ಗುನು ಕೃಷಿಲಿ ಇಂಟ್ರೆಸ್ಟ್ ಇತ್ತು, ಮತ್ತೆ ಅದರ ಅನುಭವನೂ ಇತ್ತು. ನಮ್ಮ ತಂದೆಯವ್ರು ಮಾಡ್ಕೊಂತ ಬರ್ತಾ ಇದ್ದದ್ದು ಅದನ್ನ ಹಂಗೆ ನಾವು 10ನೇ ತರಗತಿ ಮುಗಿದ ತಕ್ಷಣ ಅದನ್ನ ಕಂಟಿನ್ಯೂ ಮಾಡ್ಕೋತಾ ಬಂದ್ವಿ. ಅದಾದ್ಮೇಲೆ ನಾವು ಹಂಗೇನೆ ಬೇರೆ ಹೊಸ ಹೊಸ ಬೆಳೆಗಳನ್ನ ಬೆಳೆಯೋದು, ಹೊಸ ಹೊಸದಾಗಿ ಏನಾದ್ರೂ ಆದಾಯ ಬರುವಂತ ಬೆಳೆಗಳನ್ನ ನಾವು ಹೊಸ ಹೊಸದಾಗಿ ಬೆಳೆಯುವಂಥದ್ದು, ಮತ್ತೆ ಅದ್ರ ಜೊತೆಗೆ ಈಗ ಹೊಸ ಪದ್ಧತಿನಲ್ಲಿ ಕುರಿಗಳನ್ನ ಸಾಕುವಂಥದ್ದು, ಮತ್ತೆ ಮೊಲ ಸಾಕಾಣಿಕೆ ಮಾಡೋದು, ಈಗ ಹಸುಗಳನ್ನು ಸಹಿತ ಈಗ ಹಳೇದು ನಾವು ತೋಟದಲ್ಲಿ ತವಣೆ ಕಟ್ಟಿ ಮೇಯಿಸ್ತಾ ಇದ್ವಿ, ಅದನ್ನೆಲ್ಲ ಬಿಟ್ಟು ಇವಾಗ ಕೂಡಾಕಿ ಅಲ್ಲೇ ಮೇವು ಹಾಕಿ ಹಾಲಿನ ಉತ್ಪತ್ತಿನ ಜಾಸ್ತಿ ಮಾಡ್ಕೊಳ್ಳೋತರ, ಮತ್ತೆ ಸೈಲೇಜ್ ಮೇವನ್ನ ಉಪಯೋಗಿಸ್ಕೊಳ್ಳೋಂಡು ಮಾಡೋ ತರ ಮಾಡ್ಕೊಂತ ಬರ್ತಾ ಇದೀವಿ. ಲಕ್ಷ್ಮೀಶ್, ನಿಮಗೆ ಎಷ್ಟು ಜಮೀನು ಇತ್ತು? ನಿಮ್ಮ ಪಾಲಿಗೆ ಎಷ್ಟು ಬಂದಿದೆ? ಸರ್, ನಮ್ದೊಂದು 9 ಎಕರೆ ಜಮೀನು ಇದೆ. ಅಂದ್ರೆ ನಮ್ ತಂದೆಯವರೇ ಮಾಡಿದ್ದು ಪೂರ್ತಿ. ಅಂದ್ರೆ ಅದೇನು ನಮ್ ತಂದೆಯವರು ಮಾಡಿದ್ರು, ಆವಸ್ತಿನ ನಾವು ಕೃಷಿಗಾಗಿ ಉಪಯೋಗಿಸ್ಕೊಂಡಿದೀವಿ. ಅದರಲ್ಲಿ ಸ್ವಲ್ಪ ತೆಂಗಿನ ತೋಟ ಇದೆ. ತೆಂಗಿನ ತೋಟದಲ್ಲಿ ಸ್ವಲ್ಪ ಭಾಗನ ಬಾಳೆಯನ್ನು ನಾಟಿ ಮಾಡಿದೀನಿ.